ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭಿಸೋಣ.